ಮೊಗ್ಗಲ್ಲಿ ಮುಖ ಮುಚ್ಚಿ ಹಿಕ್ಕಲ್ಲಿ ನಲಿದಾಡಿ ಮೊಗ್ಗಲ್ಲಿ ಮುಖ ಮುಚ್ಚಿ ಹಿಕ್ಕಲ್ಲಿ ನಲಿದಾಡಿ ಹೆಪ್ಪಿದರಾಗು ತೀಲಿ ಕುಂಟಾವನ ಮೈಕಾರ ಮಾದೇವ ದುಂಡಯ್ಯನ ಮರಿದೇವ ಸಿರಿದೇವ ಮಾರುದ್ರನ ಕೂಗಿ ಕೂಗಿ ಕರೆಯೋಣ ಕೋಗಿಲೆ ಕಂಠದ ಮಾದಪ್ಪನ ಕೂಗಿ ಕರೆಯೋಣ ಕೋಗಿಲೆ ಕಂಠದ ಮಾದಪ್ಪನ ಕೋಡುಗಲ್ಲ ಮ್ಯಾಲೆ ಆಡುತ್ತ ನಲಿದು ನಾಟ್ಯವನಾಡಿದ ಮಾದೇವನ.